ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವರು ತಮಗೆ ಅಗೋಚರನಾಗಿರ್ತಕ್ಕಂಥ ಸರ್ವತ್ರ ವ್ಯಾಪ್ತನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ಯಾವತ್ತೂ ಕಾಣ್ತೀವೋ ಯಾವಾಗ ಕಾಣ್ತೀವೋ ಅಂತ ಹಂಬಲದಿಂದ ಹುಡುಕುವ ವಿಚಾರವನ್ನು ದೃಷ್ಟಾಂತದಿಂದ ಇಲ್ಲಿ ತಿಳಿಸ್ತಾರೆ. ತಂದೆ ತಾಯಿಗಳ ಕುರುಹನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಇಪ್ಪವರ ಜನನಿ ಜನಕರನ್ನು ಕಂಡು ಹಿಂದೆ ಎನ್ನನ್ನು ಪಡೆದವರು ಇವರಂದದಲ್ಲಿ ಇಪ್ಪರೋ ನಾನಿವರನ್ನೆಂದು ಕಾಣುವೆನೆನ್ನುತ್ತ ಹುಡುಕುವ ತೆರದಿ ಕೋವಿದರು. ತಂದೆ ತಾಯಿಗಳ ಕುರುಹನರಿಯದ, ತಂದೆ ತಾಯಿಗಳು ಯಾವ ರೀತಿಯಾಗಿ ಇದ್ದರು ಅಂತ ಗೊತ್ತಿಲ್ಲ. ಚಿಕ್ಕಂದಿನಲ್ಲಿಯೇ ಮಾತಾಪಿತೃಗಳು ವಿಯೋಗವನ್ನು ಹೊಂದಿರತಕ್ಕಂಥ ಸಣ್ಣ ಬಾಲಕ ದೇಶ ದೇಶಾಂತರಗಳಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಯಾರೋ ತಮ್ಮ ತಂದೆ ತಾಯಿಗಳ ಜೊತೆಗೆ ಹೋಗ್ತಿರ್ತಾರೆ. ಆ ತಂದೆ ತಾಯಿಗಳು ತಮ್ಮ ಪುಟ್ಟ ಮಕ್ಕಳನ್ನು ಯಾವ ರೀತಿಯಾಗಿ ಪಾಲನೆ ಮಾಡ್ತಾರೋ ಅದನ್ನೆಲ್ಲ ನೋಡಿ ನನಗೂ ಈ ರೀತಿಯಾಗಿ ತಂದೆ ತಾಯಿಗಳು ಇದ್ದಿರಬಹುದು, ಇವರಿಗೆಲ್ಲ ಹೇಗೆ ಅವರು ಪಾಲನೆ ಸಂರಕ್ಷಣೆಯನ್ನು ಮಾಡ್ತಾರೋ ಪ್ರೀತಿಯನ್ನು ತೋರಿಸ್ತಾರೋ ಅದೇ ರೀತಿಯಲ್ಲಿ ನನಗೂ ತಂದೆ ತಾಯಿಗಳು ಇದ್ದಿರಬಹುದು, ಅವರು ಈ ರೀತಿಯಾಗಿ ನಮಗೂ ಮಾಡ್ತಿರಬಹುದು, ಇದ್ದಿದ್ದರೆ ಮಾಡ್ತಾ ಇದ್ದರು. ಈ ರೀತಿಯಾಗಿ ಬಾಲಕರು ಅವರ ದುಃಖವನ್ನು ನೋಡಿ ತಾನೂ ದುಃಖ ಪಡ್ತಾನೆ. ಹಿಂದೆ ನನ್ನ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥ ನನ್ನ ಮಾತಾಪಿತೃಗಳು ಇವರಂತೆ ಇದ್ದಿರ್ಬೋದೇನೋ ಅಂತ ಕಳವಳ ಪಡ್ತಾನೆ. ಅದರಂತೆಯೇ ಜ್ಞಾನಿಗಳು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನು ಎಲ್ಲ ಕಡೆ ಹುಡುಕಿ ತಮ್ಮ ಹೃದಯಾಕಾಶದಲ್ಲೇ ಭಗವಂತ ಇದ್ದಾನೆ ಅಂತ ಶಾಸ್ತ್ರ ಶ್ರವಣಾದಿಗಳ ಮೂಲಕ ತಿಳ್ಕೊಂಡು ಅಗೋಚರನಾಗಿರ್ತಕ್ಕಂಥ ಆ ಭಗವಂತನನ್ನು ದರ್ಶನ ಮಾಡಲಿಕ್ಕೆ ನಾನಾ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾನೆ. ಅಲ್ಲಿ ಮಾತಾಪಿತೃಗಳ ವಿಯೋಗ ಕಾರಣಾಂತರದಿಂದ ಬಾಲಕನಿಗೆ ಆಗಿರುವಂಥದ್ದು, ವಿದ್ಯೆ ಉದ್ಯೋಗ ಹೀಗೆ ನಾನಾ ಕಾರಣಗಳಿಂದ ಅಥವಾ ದೇಶಾಂತರ ಸಂಚಾರ ಹೀಗೆ. ಇಲ್ಲಿ ಜೀವನಿಗೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲೇ ಇದ್ದಾನೆ ಅನ್ನೋದು ಮೊದಲಿಗೆ ಗೊತ್ತಿರಲಿಲ್ಲ. ಲೋಕದಲ್ಲಿ ಆ ಪುಟ್ಟ ಬಾಲಕ ಇನ್ನೊಬ್ಬ ಅವರ ತಂದೆ ತಾಯಿಗಳ ಜೊತೆಗೆ ಹೋಗೋದನ್ನು ನೋಡಿ ಅನುಮಾನದಿಂದ ನನಗೂ ಈ ರೀತಿಯಾಗಿ ತಂದೆ ತಾಯಿಗಳು ಇದ್ದಿರಬಹುದು, ಅಕಸ್ಮಾತ್ ಇದ್ದಿದ್ದರೆ ಆ ಮಗುವಿಗೆ ಅವರಪ್ಪ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಆ ರೀತಿಯಾಗಿ ನನಗೂ ಮಾಡ್ತಿದ್ರೋ ಏನೋ ಅಂತ ಈ ರೀತಿಯಾಗಿ ಲೋಕದಲ್ಲಿ ಅನುಮಾನದಿಂದ ಹೇಗೆ ತಿಳ್ಕೊತಾನೋ ಹಾಗೆ ಶಾಸ್ತ್ರಜನ್ಯ ಜ್ಞಾನದಿಂದ ಅಜ್ಞಾನಿಗಳಾಗಿರ್ತಕ್ಕಂಥವರು ಮೊದಲಿಗೆ ಭಗವಂತನ ಮಹಾತ್ಮ್ಯ ಜ್ಞಾನವನ್ನು ಪರಿಚಯ ಮಾಡಿಕೊಂಡು ಆಮೇಲೆ ಭಗವಂತನನ್ನು ಹುಡುಕ್ಲಿಕ್ಕೆ ಎಲ್ಲೆಲ್ಲೋ ಹೋಗಿ ಕಷ್ಟಪಡಬೇಕಾದಿಲ್ಲ, ನಮ್ಮ ಹೃದಯ ಗುಹೆ ಒಳಗೆ ಇದ್ದಾನೆ, ಹೃದಯ ಆಕಾಶದಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಯಾವತ್ತು ನಾನು ನೋಡ್ತೀನೋ ಅಂತ ಹಂಬಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಬಾಲಕ ಹೇಗೆ ತನ್ನ ತಂದೆ ತಾಯಿಯನ್ನು ಹುಡುಕಬೇಕು, ಅದಕ್ಕಾಗಿ ನಾನಾ ರೀತಿಯಾಗಿ ಪ್ರಯತ್ನ ಮಾಡಬೇಕು ಅಂತೆಲ್ಲ ಚಿಂತನೆಯನ್ನು ಮಾಡ್ತಾನೋ ಅದೇ ರೀತಿಯಾಗಿ ಈ ಜೀವ ಸಾಧಕ ತನ್ನೊಳಗಿರುವ ಭಗವಂತನನ್ನು ನೋಡಲಿಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾನೆ. ತನ್ನ ಕಣ್ಣಿನ ಮೂಲಕ ಲೋಕದ ಎಲ್ಲ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡಿದರೂ ಕೂಡ ಒಳಗಿರುವ ಭಗವಂತನನ್ನು ನೋಡೂ ಇಲ್ಲ, ಇದುವರೆಗೆ ನೋಡಲಿಕ್ಕೆ ಆ ರೀತಿಯಾಗಿ ಪ್ರಯತ್ನವನ್ನು ಮಾಡಿಲ್ಲ. ಆ ಮಗು ತಂದೆ ತಾಯಿಯರ ಜೊತೆಗೆ ಹೋಗ್ತಿದ್ದಾಗ ಹಾಗೆ ನನಗೂ ಇರ್ಬೋದೇನೋ ಅಂತ ಅಲ್ಲಿ ಹೇಗೆ ತಿಳ್ಕೊಂಡು ಹಾಗೆ ಇಷ್ಟೆಲ್ಲ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಸೃಷ್ಟ್ಯಾಧಿಕಾರಿ ಎಲ್ಲ ಮಾಡಿದವನು ಒಬ್ಬ ಇರಬೇಕು, ಅವನೇ ಸರ್ವೋತ್ತಮನಾದ ಪರಮಾತ್ಮ. ಅವನು ನಮ್ಮ ಒಳಗೆ ಇದ್ದಾನೆ, ತೇನ ವಿನಾ ತೃಣಪಪ್ಯ ರಚಲತಿ ಇತ್ಯಾದಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅಂತಹ ಭಗವಂತನನ್ನು ನೋಡಲಿಕ್ಕೆ ತಾನು ಹಂಬಲಿಸ್ತಾ ಇದ್ದಾನೆ ಭಗವಂತ. ಇಲ್ಲಿ ಲಕ್ಷ್ಮೀನಾರಾಯಣರು ಜಗತ್ತಿನಲ್ಲಿರ್ತಕ್ಕಂಥ ಸರ್ವ ಜೀವರಿಗೂ ಕೂಡ ಮಾತಾಪಿತೃಗಳಂತೆ ಇರುವರು. ಅಸೃಜ ರಾಶಿಯಲ್ಲಿರ್ತಕ್ಕಂಥ ಜೀವರನ್ನು ತನ್ನ ಇಚ್ಛಾ ಮಾತ್ರದಿಂದ ಸೃಷ್ಟಿಗೆ ತಂದು ಅವರಿಗೆ ಸಕಲ ಸಾಧನ ಸಾಮಗ್ರಿಗಳನ್ನು ಪರಿಸರಗಳನ್ನು ಪರಿಕರಗಳನ್ನು ಒದಗಿಸಿಕೊಟ್ಟು ಅವರೊಳಗೆ ಅನಂತ ರೂಪದಿಂದ ನಿಂತು ಅವರಿಂದ ಸಾಧನೆ ಮಾಡಿಸಿ ಅವರಿಗೆ ಅವರವರ ಗತಿಯನ್ನು ನೀಡಲಿಕ್ಕಾಗಿ ಪರಮಾತ್ಮ ಸೃಷ್ಟಿಗೆ ತಂದಿದ್ದಾನೆ. ಸ್ಥೂಲ ದೇಹದಿಂದ ಇರ್ತಕ್ಕಂಥ ಜೀವರು ಬ್ರಹ್ಮಾಂಡದ ಬಾಹ್ಯ ಪ್ರದೇಶದಲ್ಲಿ ಆ ಭಗವಂತನನ್ನು ಮೊದಲಿಗೆ ಹುಡುಕ್ಲಿಕ್ಕೆ ಹೋಗ್ತಾರೆ. ಆಗ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿ ಭಗವಂತನ ಅನುಗ್ರಹದಿಂದ ಆದಾಗ ಅವನು ಈ ಪಿಂಡಾಂಡದಲ್ಲೇ ನಿನ್ನ ಹೃದಯದಲ್ಲೇ ಇದ್ದಾನೆ ಅಂತ ಹೇಳಿದಾಗ ಆಗ ಕಾತರತೆ ಜಾಸ್ತಿ ಆಯಿತು. ಅಲ್ಲೆಲ್ಲೋ ಇದ್ದಾನೆ ಅಂತ ಆದರೆ ಹೋಗಿ ನೋಡೋದು ದೂರ ತೋಪಾಸ್ತ, ಅವನಿಗಿಂತ ಹತ್ತಿರ ಆದವರು ಅಥವಾ ಪರಮ ಆಪ್ತರವರು ಯಾರೂ ಇಲ್ಲ ಅಂತ ಶಾಸ್ತ್ರಜ್ಞಾನದ ಮೂಲಕ ತಿಳ್ಕೊಂಡಾಗ ಅವನನ್ನು ನೋಡುವಂತಹ ಕುತೂಹಲ ಅನ್ನೋದು ಜೀವನಿಗೆ ಹೆಚ್ಚಾಗ್ತಾ ಹೋಗ್ಲಿಕ್ಕೆ ಸಾಧ್ಯ. ಇದಾಗಿದ್ದು ಹೆಂಗೆ ಅಂದರೆ, ಗುರುಗಳ ಮೂಲಕ ಶಾಸ್ತ್ರಜನ್ಯ ಜ್ಞಾನವನ್ನು ಶ್ರವಣಾದಿಗಳನ್ನು ಮಾಡಿದಾಗ ಆ ಗುರುಗಳು ಹೇಳ್ಕೊಡ್ತಾರೆ ಅವನೇ ಬಿಂಬ, ಆ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಮೋಕ್ಷ ಇಲ್ಲ ಇತ್ಯಾದಿ ಎಲ್ಲ ಪ್ರಸಂಗಗಳನ್ನು ವಿವರವಾಗಿ ದೃಷ್ಟಾಂತಗಳ ಮೂಲಕ ತಿಳಿಸಿದಾಗ ಆ ಪರಮಾತ್ಮನನ್ನು ನೋಡುವಂತಹ ಕಾಣುವಂತಹ ಉತ್ಸುಕತೆ ಅನ್ನೋದು ಜೀವನಿಗೆ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಾದ್ರೆ ಹುಡುಕಬೇಕು, ಎಲ್ಲಿ ಹುಡುಕಬೇಕು ಅಂತ ಹೇಳಿದ್ರೆ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ. ಶ್ರುತಿ ಪುರಾಣ ಸಮೂಹದಳು ಭಾರತ ಪ್ರತಿ ಪ್ರತಿ ಪದಗಳು ನಿರ್ಜಿತನ ಗುಣರೂಪಗಳ ಹುಡುಕುತ ಪರಮಹರ್ಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿಯಂದದಿ ಸಂತದ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಎಲ್ಲಿ ಹುಡುಕಬೇಕು ಅಂದರೆ ಮತಿಮತರು ಜ್ಞಾನಿಗಳು ಅಂದರೆ ಇಷ್ಟೆಲ್ಲ ಬೇಸಿಕ್ ಆ ಜ್ಞಾನವನ್ನು ಪಡ್ಕೊಂಡ ಮೇಲೆ ಶ್ರುತಿ ಪುರಾಣ ಸಮೂಹದಳು ಮತ್ತು ಭಾರತದ ಪ್ರತಿ ಪ್ರತಿ ಪದಗಳು ಅಂತ ಪರಮಾತ್ಮ ಸರ್ವ ವೇದ ಪ್ರತಿಪಾದ್ಯ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತಹ ಪರಮಾತ್ಮನ ಗುಣ ರೂಪ ಕ್ರಿಯೆ ಅವತಾರ ಇದೆಲ್ಲವನ್ನು ಕೂಡ ಶ್ರವಣಾದಿಗಳ ಮೂಲಕ ತಿಳ್ಕೊಂಡು ಈಗ ಅಂತಹ ಪರಮಾತ್ಮನನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡೋದು. ಹೇಗೆ ಪ್ರಯತ್ನ ಮಾಡ್ತಾರೆ ಅಂತ ಕೇಳಿದ್ರೆ, ಸಾರಸ್ವತ ಸಮುದ್ರದಿ ಶಫರಿ ಎಂದದಿ ಅಂಥೇಳಿ, ಸಮುದ್ರದಲ್ಲಿ ಹೇಗೆ ಮೀನು ಸದಾ ಚೈತನ್ಯದಿಂದ ಸಂಚಾರವನ್ನು ಮಾಡ್ತಾ ಇರುತ್ತೆ, ಒಂದು ಸೆಕೆಂಡ್ ಕೂಡ ವಿಶ್ರಾಂತಿ ತಗೊಳ್ಳದೆ, ಹಾಗೆ ಈ ಸಾರಸ್ವತ ಪ್ರಪಂಚ ಅಂದರೆ ಸಕಲ ಶಾಸ್ತ್ರ ಪ್ರಪಂಚ ಏನಿದೆಯಲ್ಲ ಅದರೊಳಗೆ ಮೀನಿನಂತೆ ಸದಾ ಚೈತನ್ಯದಿಂದ ಪ್ರತಿ ದಿವಸ ಅವನನ್ನು ಕಾಣಬೇಕು ಅಂತ ಸಂಚಾರವನ್ನು ಮಾಡ್ತಾರೆ. ಅದಕ್ಕೆ ಜಲೇ ರಕ್ಷತು ಮಾಂ ಮತ್ಸ್ಯಮೂರ್ತಿ ಅಂತ, ನೀರಿನಲ್ಲಿ ಬರುವ ಆಪತ್ತುಗಳಿಂದ ಮತ್ಸ್ಯಮೂರ್ತಿ ಪರಮಾತ್ಮನನ್ನು ರಕ್ಷಣೆಗಾಗಿ ಮೊರೆ ಹೋಗೋದು ಹೇಗೋ ಹಾಗೆ ಜಡೇ ರಕ್ಷತು ಮಾಂ ಮತ್ಸ್ಯಮೂರ್ತಿ, ಈ ಜಡವ ಶರೀರ ಏನಿದೆ ಅಲ್ಲಿ ನಮಗೆ ಆಲಸ್ಯ ಆಗಿದೆ, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪ್ರವೃತ್ತಿ ಬರ್ತಿಲ್ಲ, ಅಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗೆ ನವಚೈತನ್ಯ ಬರಬೇಕು, ಆಧ್ಯಾತ್ಮ ಜಾಡ್ಯ ಪರಿಹಾರ ಆಗಬೇಕು ಅಂತಾದರೆ ಆಗೂ ಕೂಡ ಮತ್ಸ್ಯಮೂರ್ತಿ ಮತ್ಸ್ಯರೂಪಿ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಬೇಕು ಅಂತ. ಇಲ್ಲಿ ಜಲೇ ರಕ್ಷತು ಜಡೇ ರಕ್ಷತು ಲ ಮತ್ತು ಡ ಅದರೊಳಗೆ ಅಭೇದ ಅಂತ ಪಾಣಿನಿ ಸೂತ್ರ, ಲಡಯೋರ್ ಅಭೇದ ಅಂಥೇಳಿ ಈ ರೀತಿಯಾಗಿ. ಆದ್ದರಿಂದ ಆಧ್ಯಾತ್ಮ ಜಾಡ್ಯ ಪರಿಹಾರಕ್ಕಾಗಿ ಆ ಮತ್ಸ್ಯರೂಪಿ ಪರಮಾತ್ಮನನ್ನು ಮೊರೆ ಹೋಗಬೇಕು. ಮಗುವಿಗೆ ತಂದೆ ತಾಯಿಗಳು ಯಾರು ಅಂತ ಗುರುತು ಹತ್ತೋದಕ್ಕಿಂತ ಮುಂಚೆನೇ ಕಾರಣಾಂತರದಿಂದ ಆ ಮಗುವಿಗೂ ಅವರ ಮಾತಾಪಿತೃಗಳಿಗೂ ವಿಯೋಗ ಅನ್ನೋದಾಗಿರುತ್ತೆ. ದೇಶಾಂತರಕ್ಕೆ ಹೋಗಿರ್ಬೋದು, ಮತ್ತೇನೋ ಕಾರಣದಿಂದ ವಿಯೋಗ ಆಗಿರುತ್ತೆ. ಆ ಪ್ರಯುಕ್ತ ಮಗುವಿಗೆ ಬಹಳ ಕಾಲ ವಿಯೋಗ ಅನ್ನೋದಾಗಿ ಹೋಗಿದೆ. ಹೀಗೆ ಕಾಲ ಕಳೆದು ಹೋಗಿದೆ. ಆಮೇಲೆ ಆ ಬಾಲಕ ಜೊತೆಯಲ್ಲಿರ್ತಕ್ಕಂಥ ಬಾಲಕರು ತಂದೆ ತಾಯಿಗಳ ಜೊತೆಗೆ ಇರೋದನ್ನು ನೋಡಿ ಆಗ ವಿಚಾರ ಮಾಡ್ತಾನೆ, ಹಿಂದೆ ಏನನ್ನು ಪಡೆದವರು ಇವರಂದದಲ್ಲಿ ಇಬ್ಬರು. ಹಿಂದೆ ನನಗೂ ತಂದೆ ತಾಯಿಗಳು ಇದ್ದೇ ಇರಬೇಕು, ಅವರಿಲ್ಲದೆ ನಾನು ಸೃಷ್ಟಿಗೆ ಬರೋದಂತೂ ಸಾಧ್ಯ ಇಲ್ಲ, ಅವರನ್ನು ನಾನು ಯಾವತ್ತು ಕಾಣ್ತೀನಿ ನಾನು ನೋಡಲೇಬೇಕು ಅವ್ರನ್ನ ಅಂತ ಅದಕ್ಕಾಗಿ ಅವನು ಹಂಬಲ ಪಡ್ತಾನೆ. ಅದಕ್ಕಾಗಿ ಆಪ್ತರು ಹೇಳ್ತಾರೆ, ನಿನ್ನ ತಂದೆ ತಾಯಿ ಲಕ್ಷಣಗಳನ್ನೆಲ್ಲ ಹೇಳಿ ಈ ರೀತಿಯಾಗಿ ಇದ್ದರು ಇಂಥಲ್ಲಿದ್ದರು, ಅವರು ನಿನ್ನನ್ನು ಗುರುತಿಸ್ತಾರೆ, ನಿನ್ನಮ್ಮ ಈ ರೀತಿಯಾಗಿ ಇದ್ದು ಅಥವಾ ನಿನ್ನಪ್ಪ ಈ ರೀತಿಯಾಗಿ ಇದ್ದ, ಈ ವಿಚಾರ ಎಲ್ಲ ಲಕ್ಷಣದಿಂದ ಆ ಮಗುವಿಗೆ ಹೇಳ್ತಾನೆ. ಆ ಬಾಲಕ ಆ ಗುರುತುಗಳು ಯಾರಲ್ಲಿ ಇದೆ ಅಂಥೇಳಿ ಅದನ್ನು ಹುಡುಕೊಂಡು ಹೋಗ್ತಾನೆ. ಎಲ್ಲೋ ದೂರದಲ್ಲಿ ಇದೇ ಲಕ್ಷಣಗಳನ್ನು ಹೊಂದಿದ್ದಂಥ ವ್ಯಕ್ತಿ ಕಂಡರೆ ಆಗ ಹೌದು ಇವರೇ ನನ್ನ ತಂದೆ ತಾಯಿ ಇರಬಹುದು ಅಂಥೇಳಿ ಆ ತಂದೆ ತಾಯಿಗಳ ಪರಿಚಯವನ್ನು ಮಾಡಿಕೊಡೋರು ಯಾರು, ಲೋಕದಲ್ಲಿ ಇದ್ದ ಜನ, ನಿನ್ನ ತಂದೆ ತಾಯಿಗಳು ಈ ರೀತಿಯಾಗಿ ಇದ್ದರು, ಇಂಥವರು ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರು, ವೇಷಭೂಷಣದಿಂದ ಈ ರೀತಿಯಾಗಿದ್ದರು, ಶಾಸ್ತ್ರ ಜ್ಞಾನವನ್ನು ಈ ರೀತಿಯಾಗಿ ಪಡ್ಕೊಂಡಿದ್ರು ಅಂತ ಅವರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಪರಿಚಯವನ್ನು ಮಾಡಿಕೊಡ್ತಾರೆ ಆ ಬಾಲಕನಿಗೆ ಅತ್ಯಂತ ಆಪ್ತರಾದವರು. ಆದ್ದರಿಂದ ಆಗ ಅವನಿಗೆ ತನ್ನ ತಂದೆ ತಾಯಿಯನ್ನು ನೋಡುವಂತಹ ಕುತೂಹಲ ಅನ್ನೋದು ಹೇಗೆ ಹೆಚ್ಚಾಗಿ ಹೋಯಿತೋ ಹಾಗೆ ಗುರುಗಳು ನಮಗೆ ಭಗವಂತನ ಮಹಿಮಾ ಜ್ಞಾನವನ್ನು ಪರಿಚಯ ಮಾಡಿಕೊಡ್ತಾರೆ. ತಂದೆ ತಾಯಿಗಳು ನಮ್ಮ ಸೃಷ್ಟಿಗೆ ಹೇಗೆ ಕಾರಣೀಭೂತರೋ ಲೋಕದಲ್ಲಿ ಅವರು ನಿಮಿತ್ತ ಮಾತ್ರರು, ಅದೇ ರೀತಿಯಾಗಿ ಪರಮಾತ್ಮ ನಮ್ಮನ್ನು ಸೃಷ್ಟಿಗೆ ತಂದಿದ್ದು ನಮ್ಮಿಂದ ಸಾಧನೆ ಮಾಡಿಸಿ ನಮಗೆ ಮೋಕ್ಷವನ್ನು ಕೊಡಬೇಕು ಅಂತೇಳಿ. ತಂದೆ ತಾಯಿಗಳು ಈ ಜನ್ಮಕ್ಕೆ ಮಾತ್ರ ಸೀಮಿತ, ಪರಮಾತ್ಮ ಎಲ್ಲ ಅವಸ್ಥೆಯಲ್ಲೂ ಅಸೃಜ್ಯಾವಸ್ಥೆ ಸಂಸಾರ ಅವಸ್ಥೆ ಮತ್ತು ಮೋಕ್ಷಾವಸ್ಥೆ ಎಲ್ಲ ಹಂತದಲ್ಲೂ ಕೂಡ ನಮಗೆ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕನಾಗಿದ್ದಾನೆ, ಪರಮ ಉಪಕಾರಿಯಾಗಿದ್ದಾನೆ, ಅನಿಮಿತ ಬಂಧು ಆಗಿದ್ದಾನೆ. ಇಷ್ಟೆಲ್ಲ ಮಾಹಿತಿಯನ್ನು ಜ್ಞಾನವನ್ನು ನಮಗೆ ಗುರುಗಳು ಬೋಧನೆಯನ್ನು ಮಾಡಿದಾಗ ಅಂತಹ ಪರಮಾತ್ಮನನ್ನು ಇದುವರೆಗೆ ನಾನು ಕಾಣಲೇ ಇಲ್ಲ, ಈಗ ಆದಷ್ಟು ಪ್ರಯತ್ನ ಮಾಡಿ ಅವನನ್ನು ನಾನು ಶೀಘ್ರದಲ್ಲಿ ಕಾಣುವಂತಾಗಬೇಕು ಅಂತ ಹಂಬಲಿಸ್ತಾನೆ. ಆಗ ಹೇಳ್ತಾರೆ, ಶ್ರುತಿ ಪುರಾಣ ಮೊದಲಾಗಿರ್ತಕ್ಕಂಥಲ್ಲಿ ನೀನು ಭಗವಂತನನ್ನು ಹುಡುಕಬೇಕು. ಆ ಲಕ್ಷಣವನ್ನು ತಿಳ್ಕೊಂಡು ಅವನ ಅನಂತ ಉಪಕಾರ, ಅನಿಮಿತ್ತ ಉಪಕಾರ ಯಾವ ರೀತಿ ಇದೆ ಅಂತ ತಿಳ್ಕೊಂಡಾಗ ಆಗ ಅವನ ಬಗ್ಗೆ ನಿನಗೆ ಭಕ್ತಿ ಅನ್ನೋದು ಮೂಡೋದಕ್ಕೆ ಸಾಧ್ಯ. ಹೀಗೆ ಗುರುಗಳು ಬೂದಿ ಮುಚ್ಚಿದ ಕೆಂಡದಂತೆ ಒಳಗೆ ಸುಪ್ತವಾಗಿರ್ತಕ್ಕಂಥ ಭಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾರೆ, ಪರಿಚಯವನ್ನು ಮಾಡಿಕೊಡ್ತಾರೆ. ಅನಂತ ವೈ ವೇದಾಹ, ಅನಂತ ವೇದಗಳು, ಅನಂತ ಪುರಾಣಗಳು, ಹೀಗೆ ಶಾಸ್ತ್ರ ಪ್ರಪಂಚ ಅನ್ನೋದು ದೊಡ್ಡ ಸಮುದ್ರದಂತೆ ಇದೆ. ಅಲ್ಲಿ ಮತಿಮತರು ಅಂದರೆ ಜ್ಞಾನಿಗಳಾಗಿರ್ತಕ್ಕಂಥವರು ಶಫರಿ ಎಂದದಿ ಸತತ ಸಂಚರಿಸುತ್ತಿಹರು ಅಂತ, ಹಾಗೆ ಜಿಜ್ಞಾಸು ಆಗಿರ್ತಕ್ಕಂಥವನು ತನಗೆ ನರಲೋಕದಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ಭಗವಂತನನ್ನು ತಿಳಿಲಿಕ್ಕೆ ಅಪೇಕ್ಷೆ ಪಟ್ಟಾಗ ಆಪ್ತನಂತೆ ವೇದ ಭಗವಂತನ ಲಕ್ಷಣಗಳನ್ನು ತಿಳಿಸಿಕೊಡುತ್ತೆ. ಹೇಗೆ ಲೋಕದಲ್ಲಿ ಪರಿಚಯಸ್ಥರು ಆಪ್ತರಾಗಿರೋರು ಆ ಮಗುವಿಗೆ ತಂದೆ ತಾಯಿಯ ಲಕ್ಷಣವನ್ನು ತಿಳಿಸ್ಕೊಟ್ರು, ಹಾಗೆ ವೇದ ಪುರಾಣಗಳು ಕೂಡ ಭಗವಂತನ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದೆ. ಈ ಲಕ್ಷಣಗಳು ದೇವತೆಗಳಲ್ಲಿ ಯಾರಲ್ಲಿ ಇದೆ ಅಂತ ವೇದ ಪುರಾಣ ಎಲ್ಲವನ್ನು ಶೋಧ ಮಾಡಿ ಶಾಸ್ತ್ರ ಪ್ರಪಂಚದಲ್ಲಿ ಎಲ್ಲ ಕಡೆ ಮೀನಿನಂತೆ ಸದಾ ಚೈತನ್ಯದಿಂದ ಸಂಚಾರವನ್ನು ಮಾಡ್ತಾನೆ. ಟೀಕಾಕೃತ್ಪಾದರು ನಾಲ್ಕು ರೀತಿಯ ಭಕ್ತರನ್ನು ಪರಿಚಯ ಮಾಡಿಕೊಡ್ತಾರೆ. ಒಬ್ಬರು ಅರ್ಥ ಭಕ್ತರು, ಇನ್ನೊಂದು ಜಿಜ್ಞಾಸು ಭಕ್ತರು, ಅರ್ಥಾರ್ಥಿ ಭಕ್ತರು, ಜ್ಞಾನಿ ಭಕ್ತರು ಅಂಥೇಳಿ. ದುಃಖ ಪರಿಹಾರಕ್ಕಾಗಿ ಸ್ತೋತ್ರ ಮಾಡುವಂತಹ ಒಂದು ವರ್ಗ, ಕುತೂಹಲಕ್ಕಾಗಿ ಸ್ತೋತ್ರ ಮಾಡುವ ಇನ್ನೊಂದು ವರ್ಗ, ಧನಕನಕಾದಿಗಳ ಪ್ರಾಪ್ತಿಗಾಗಿ ಸ್ತೋತ್ರ ಮಾಡುವ ಇನ್ನೊಂದು ವರ್ಗ, ಕೇವಲ ತತ್ವಜ್ಞಾನನೇ ಬೇಕು ಅಂತ ಸ್ತೋತ್ರ ಮಾಡುವಂತಹ ಇನ್ನೊಂದು ವರ್ಗ. ಗೀತೆಯಲ್ಲೂ ಶ್ರೀಕೃಷ್ಣ ಈ ಮಾತನ್ನು ಹೇಳ್ತಾನೆ. ಇವರಲ್ಲಿ ಜ್ಞಾನಿಗಳು ನನಗೆ ಅಥವಾ ಜ್ಞಾನಿ ಭಕ್ತರು, ಜ್ಞಾನವನ್ನು ಮಾಡಿಕೊಳ್ಳುವಂತಹ ಭಕ್ತರಿದೆಲ್ಲ ಅತ್ಯಂತ ಪ್ರಿಯರು ಅಂಥೇಳಿ. ಈ ಮೂರು ಜನ ನಾಲ್ಕು ಜನ ಪ್ರಿಯರಾದರೂ ಕೂಡ ಅವರೊಳಗೆ ಶ್ರೇಷ್ಠ ಭಕ್ತರು ಯಾರು ಅಂತಾದರೆ ತತ್ವಜ್ಞಾನಕ್ಕಾಗಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾರಲ್ಲ ಅಂತಹವರೇ ನನಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂತ ಪರಮಾತ್ಮ ಹೇಳ್ತಾನೆ. ಇವರಲ್ಲಿ ಜಿಜ್ಞಾಸು ಭಕ್ತ ಹೀಗೆ ಜಿಜ್ಞಾಸೆಯನ್ನು ಮಾಡಿಕೊಂಡು ವೇದ ಭಾರತ ಪುರಾಣಗಳ ಅಧ್ಯಯನವನ್ನು ಸತತವಾಗಿ ನಡೆಸ್ತಾನೆ. ಯಾಕೆ ಅಂದರೆ ಭಗವಂತನನ್ನು ಕಾಣುವ ಲವಲವಿಕೆಯಿಂದ, ಪರಮಪುರುಷ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ಅಂಥೇಳಿ ಅವನನ್ನು ನೋಡಬೇಕು ಅಂತ ನಾನಾ ರೀತಿಯಾಗಿ ಪ್ರಯತ್ನ ಮಾಡ್ತಾನೆ. ಉಪಾಸನೆಯನ್ನು ಎರಡು ರೀತಿಯಾಗಿ, ಒಂದು ಶಾಸ್ತ್ರಾಭ್ಯಾಸ ರೂಪವಾಗಿರ್ತಕ್ಕಂಥದ್ದು ಒಂದು, ಇನ್ನೊಂದು ಧ್ಯಾನ ರೂಪ. ಸತತ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ದರೆ ಅದರಿಂದನೇ ಧ್ಯಾನ ಅನ್ನೋದು ಹೇಗೋ ಹಾಗೆ ಭಗವಂತನ ಸಾಕ್ಷಾತ್ಕಾರವೂ ಕೂಡ ಆಗತ್ತೆ. ಮನಸ್ಸು ಸ್ವತಃ ಅಧ್ಯಯನಕ್ಕೆ ತವಕ ಪಡೋದಾಗಲಿ, ಅಧ್ಯಯನ ಮಾಡ್ತಿರುವಾಗ ಅದು ತುಂಬ ಪ್ರಸನ್ನ ಆಗಿರೋದು ಕೂಡ ಇದು ಭಕ್ತಿಯ ಲಕ್ಷಣ ಅಂತ. ಇವೆರಡನ್ನು ಲವಲವಿಕೆಯಿಂದ ಪರಮಹರ್ಷದಲ್ಲಿ ಅಂತ ಎರಡು ಪದಗಳಿಂದ ದಾಸರು ನಮಗೆ ತಿಳಿಸ್ತಾರೆ. ಜ್ಞಾನದಾಹ ಮತ್ತು ಸಂತೋಷ ಅಂತ, ಭಗವಂತನ ಬಗ್ಗೆ ನಮಗೆ ತಿಳಿದಾಗ ಸಂತೋಷ ಆಗ್ತಾ ಇದೆ. ಹೀಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶಾಸ್ತ್ರಾಭ್ಯಾಸನೇ ಬಿಂಬಾಪರೋಕ್ಷಕ್ಕೆ ಕಾರಣ ಆಗತ್ತೆ. ಪುರಾಣಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಪುರಾಣ ಅಂತ ಮೂರು ವರ್ಗ. ಈ ರಾಜಸ ತಾಮಸ ಪುರಾಣಗಳು ಪೂರ್ತಿ ಗ್ರಾಹ್ಯ ಆಗೋದಿಲ್ಲ, ಮಹಾಭಾರತ ಆಗಲ್ಲ, ಅದಕ್ಕೆ ಪ್ರತಿ ಪದಗಳೂ ಗ್ರಾಹ್ಯ ಅಂತ ಈ ರೀತಿಯಾಗಿ ಭಾರತ ಪ್ರತಿ ಪದಗಳು ಅಂತ ಇಲ್ಲಿ ಹೇಳ್ತಾರೆ. ಮಹಾಭಾರತನ ಪಂಚಮೋ ವೇದ ಅಂತ. ಹೀಗೆ ಪರಮಾತ್ಮ ಯಾರು? ನಿರ್ಜಿತ ಅಜಿತ ನಾಮಕನಾದ ಪರಮಾತ್ಮ. ಯಾರಿಂದಲೂ ಕೂಡ ಅವನಿಗೆ ಪರಾಜಯ ಅನ್ನೋದೇ ಯಾವತ್ತೂ ಇಲ್ಲ. ಇಂತಹ ನಿರ್ಜಿತನ ಗುಣರೂಪಗಳ ಹುಡುಕುತ ಪರಮಹರುಷದಲ್ಲಿ ಹೇಗೆ ಸಂಚಾರ ಮಾಡ್ತಾನೆ? ಶಫರದಂದದಿ, ಬಂಗಾರದಂತೆ ಹೊಳಿತಕ್ಕಂಥ ಒಂದು ದೊಡ್ಡ ಮೀನು ಶಫರ. ಈ ರೀತಿಯಲ್ಲಿ ಹೀಗೆ ನಮಗೆ ಆಧ್ಯಾತ್ಮ ಜಾಡ್ಯ ಪರಿಹಾರ ಆಗಬೇಕು ಅಂತಾದರೂ ಆ ಮತ್ಸ್ಯರೂಪಿ ಪರಮಾತ್ಮನನ್ನು ಹುಡುಕಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೂಚನೆ ಮಾಡಿ ಹೇಳ್ತಾರೆ. ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿ ಅಂದದಿ ಮತಿಮತರು ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಈ ರೀತಿಯಾಗಿ ಜ್ಞಾನಿಗಳು ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ, ಆ ರೀತಿಯಾಗಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೂಡ ಇಲ್ಲಿ ಮಾಡ್ತಾರೆ.